ಶಿಕ್ಷಿಣಂ ಉಪಸಮೇತ್ಯ ವಾಚ ಈಗ ಅಥ ಅನ್ನುವ ಶಬ್ದ ಈಗ ಅನ್ನುವ ಅರ್ಥವನ್ನು ತೋರಿಸುತ್ತದೆ, ಆನಂತರ ಅನ್ನುವ ಅರ್ಥವನ್ನು ತೋರಿಸುತ್ತದೆ. ಇಲ್ಲಿ ಆನಂತರ ಅನ್ನೋ ಶಬ್ದ ಸರಿ ಹೋಗುತ್ತದೆ. ಆನಂತರ ಅಂತ ಅಶ್ವಲಾಯನನು ಅಶ್ವಲಾಯನ ಪರಮೇಷ್ಠಿನಂ ಭಗವಂತಂ ಉಪಸಮೇತ್ಯ ಸಮೀಪಿಸಿಕೊಂಡು ಹೋಗಿ ಉವಾಚ ಪ್ರಾರ್ಥಿಸ್ತಾ ಇದ್ದ. ಅಥ ಅಶ್ವಲಾಯನ ಈಗ ಆನಂತರ ಆ ಅಶ್ವಲಾಯನನು ಪರಮೇಷ್ಠಿ ಆದಂತಹ ಭಗವಂತನನ್ನ ಉಪಸಮೇತ್ಯ ಸಮೀಪಿಸಿಕೊಂಡು ಹೋಗಿ ಸಮರ್ಪಿಸಿಕೊಂಡು ಹೂವಾಚ ಹೇಳಿದ್ದಾನೆ. ಯಾರಿವನು ಅಶ್ವಲಾಯನ? ಇವನು ಸಾಮಾನ್ಯನಲ್ಲ, ಇವನು ಕೂಡ ಒಬ್ಬ ಮಂತ್ರ ದ್ರಷ್ಟಾರ. ಇವನಿಗೂ ಕೂಡ ಕೆಲವು ವೈದಿಕ ಮಂತ್ರಗಳು ಕಂಡು ಬಂದಿವೆ, ಹೇಳಿ ಬಂದಿವೆ. ತನ್ನ ಗುರುಕುಲದ ಬ್ರಹ್ಮಚಾರಿಗಳಿಗೆ ಆ ಮಂತ್ರಗಳನ್ನ ಅವನು ಅಧ್ಯಯನ ಮಾಡುತ್ತಾ ಉಳಿಸಿಕೊಂಡು ಬಂದಿದ್ದಾನೆ. ಮಹಾ ತಪಸ್ವಿಯು ಕೂಡ ಅಶ್ವಲಾಯನ, ಆದರೂ ಮಾನಸಿಕವಾಗಿ ಅನೇಕ ಘರ್ಷಣೆಗಳನ್ನು ಹೊಂದಿದ್ದಾನೆ, ಗೊಂದಲಗಳು ಎದ್ದಿವೆ. ಖಾಲಿ ಕೂಡ ಇದ್ದಾನೆ, ಅರ್ಧ ತುಂಬಿದ ಕೂಡ ಇದ್ದಾನೆ. ನಾನು ಇಷ್ಟೊಂದು ಮಂತ್ರನ ಕಲಿತೆ, ಇಷ್ಟೊಂದು ಮಕ್ಕಳಿಗೆ ನಾನು ಕಲಿಸಿದೆ, ಆದರೂ ನನ್ನ ಒಳಗಿನ ನೋವು ತಪ್ಪತಾ ಇಲ್ಲಲ್ಲ. ಇಂಥ ಪ್ರಸಂಗ ನಾರದನಿಗೂ ಬಂದಿತ್ತು. ನಾರದ ಗ್ರೇಟ್ ಭಕ್ತ, ಹೋಗಿ ನಾರಾಯಣ ಹೇಳಿ ಕೇಳ್ಕೊತಾನ ಅವನು ಗೊತ್ತಾಗಲ್ಲ. ಎಲ್ಲ ಕಲಿತೆ, ಎಲ್ಲ ತಿಳ್ಕೊಂಡೆ, ಆದ್ರೆ ನನ್ನ ಒಳಗಿರುವ ನೋವು ಮಾತ್ರ ಹೋಗಲಿಲ್ಲ. ಏನೇನು ಕಲಿತಪ್ಪ ನಾರದ? ಇವನು ಎಲ್ಲ ಹೇಳ್ತಾನೆ, 64 ವಿದ್ಯಾನ ಹೇಳ್ತಾನೆ. ನನ್ನ ಒಳಗಿನ ನೋವು ಮಾತ್ರ ಹೋಗಲಿಲ್ಲ, ಪ್ರತಿ ಕ್ಷಣವೂ ನಿನ್ನ ಧ್ಯಾನದಲ್ಲೇ ಇದ್ದೇನೆ. ನಾರಾಯಣ ನಾರಾಯಣ ನಾರಾಯಣ ನಾರಾಯಣ. ಅವಾಗ ವಿಷ್ಣು ಹೇಳ್ತಾನೆ, ಯಾವುದನ್ನ ತಿಳಿದರೆ ಎಲ್ಲವನ್ನೂ ತಿಳಿದಂತಾಗ್ತದೋ ಅದು ಒಂದು ವಿದ್ಯೆ ನೀವು ಬರ್ಕೊಂಡಿಲ್ಲ, ಬಾಕಿ ಅದು 64 ವಿದ್ಯೆನೂ ಬರ್ಕೊಂಡಿಲ್ಲ. ಹೀಗಾಗಿ ಎಲ್ಲಿವರೆಗೂ ಆ ವಿದ್ಯೆ ನೀವು ಪಡೆಯುವುದಿಲ್ಲ ಅದಕ್ಕಂತ ನೀವು ಶಾಂತನ ಆಗೋದಿಲ್ಲ. ದಕ್ಷಿಣಾಮೂರ್ತಿಯಲ್ಲಿ ಹೋಗ್ತಾರೆ ಸನಂದ ಕುಮಾರರು, ಸನತ್ ಕುಮಾರರು ದಕ್ಷಿಣಾಮೂರ್ತಿಯಲ್ಲಿ ಹೋಗಿ ಕೇಳ್ಕೊಳ್ತಾರೆ. ಅವರೇನು ಸಾಮಾನ್ಯರಲ್ಲ, 15,000 ವರ್ಷ 10,000 ವರ್ಷ ತಪಸ್ಸು ಮಾಡಿದವರು. ಶಿಷ್ಯಾಹ ವೃದ್ಧ ಚಿತ್ರಂ ವಟತರೋರ್ ಮೂಲೆ ವೃದ್ಧಾ ಶಿಷ್ಯ ಗುರು ಯುವ. ಯಾರಿಗೆ ಆತ್ಮವಿದ್ಯಾ ಪ್ರಾಪ್ತವಾಗಿದೆ ಅವ್ರು ಎವರ್ ಯಂಗ್, ಅವ್ರಿಗೆ ವಯಸ್ಸಾಗುವುದು ಆತ್ಮವಿದ್ಯೆಯನ್ನ ಹೊಂದಿದವರು ವೃದ್ಧರಾಗೋದೇ ಇಲ್ಲ. ಆತ್ಮವಿದ್ಯೆ ಹೊಂದದೇ ಇದ್ದಂತಹ ಯಂಗ್ ಮ್ಯಾನ್ ಕೂಡ ವೃದ್ಧ. ಅದಕ್ಕೆ ಚಿತ್ರಂ ವಟತರೋರ್ ಮೂಲೆ ವೃದ್ಧಾ ಶಿಷ್ಯ ಗುರು ಯುವ. ಗುರೋಸ್ತು ಮೌನಂ ವ್ಯಾಖ್ಯಾನ. ಇವ್ರು ಹೋಗಿ ಕೇಳ್ಕೋತಾರೆ, ಏನಪ್ಪ ಇಂಥ ಮಹಾನ್ ತಪಸ್ವಿಗಳು ನೀವು ಯಾಕೆ ಬಂದಿಲ್ಲ? ತಪಸ್ ಕಲ್ಲ ಏನು ಮಾಡೋದು ತಗೊಂಡು ತಪಸ್ಸು? ಅಲ್ಲಪ್ಪ ಸಾಕಷ್ಟು ನೀವು ಸಿದ್ಧಿ ಸಿದ್ಧಿ ಏನು ಮಾಡೋದು ತಗೊಂಡು? ಏನು ನಿಮಗೆ ಪ್ರಾಬ್ಲಮ್? ಯೋ ಒಂದ ಎರಡ ಅಲ್ಲೂ ಪ್ರಾಬ್ಲಮ್. ಇವರೆಲ್ಲ ಸಿದ್ಧಿಗಳನ್ನ ಸಂಪಾದಿಸೋರು, ತಪಸ್ಸನ್ನ ಮಾಡಿದವರು, ಮಹಾನ್ ಮಹಾನ್ ವಿಭೂತಿ ಪುರುಷರು. ಆದರೂ ಕೂಡ ಮಾನಸಿಕ ನೋವು, ಮಾನಸಿಕ ಘರ್ಷಣೆ, ಮಾನಸಿಕ ಗೊಂದಲಗಳು ಶಾಂತವಾಗಿಲ್ಲ. ಅವಾಗ ದಕ್ಷಿಣಾಮೂರ್ತಿ ಹೇಳ್ತಾನೆ, ಯಾವ ಒಂದು ವಿದ್ಯೆಯನ್ನು ಪಡೆದ್ರೆ ಎಲ್ಲವೂ ಪಡೆದಂತಾಗ್ತದೆ, ಆ ವಿದ್ಯೆ ಒಂದು ಬಿಟ್ಟು ಬಾಕಿ ಎಲ್ಲ ಪಡ್ಕೊಂಡಿದೆ. ರಜಗೋವಿಂದನ್ ಹೇಳ್ತಾರೆ, ನಹಿ ನಹಿ ರಕ್ಷತಿ ಕರ್ಣ. ಇವರಿಗೂ ನೀವು ಎಷ್ಟು ಸಂಸ್ಕೃತ ಪಾಂಡಿತ್ಯ ಹೊಂದಿದ್ದೀರಿ, ಈ ಮಹಾ ಮಹಾ ಸೀತಃ ಅಂಶಿ ಅಹಂ ಆವಾಂ ವಯಂ ತ್ವಂ ಯುವಾಂ ಯುವಂ ಸಹ ತೌ ತೇ ಸಕ್ತೇ ತಾನಿ ತಾತೇ ತಾಹ ಪ್ರಥಮಗಣ ಭವಾದಿ ಪ್ರಥಮಗಣ ಅಂತಾರ ಕ್ರೀಡೆ. ಅದಕ್ಕೊಂದ್ರೆ ಹಚ್ಬೇಕ, ಈ ಕಡೆ ಬಂದ್ರೆ ಹಚ್ಬೇಕ, ನಮ್ಮ ಅಕಾರ ಬಕಾರ ಇನ್ನೊಂದ ಹಚ್ಬೇಕ ಬಂದ್ರೆ, ಅವು ಯಾವ ಬರದೇ ಇದ್ದಾಗ ಏನು ಹಚ್ಚಬಾರ್ದು, ಎಂಟು ರೂಲ್ಸ್ ಮಾರಾಯ. ಆದ್ರೆ ಸಾಯೋ ಟೈಮ್ನಾಗಿ ಯಾವ ಸಹಾಯಕ್ಕೆ ಬರುದಿಲ್ಲ. ನಹಿ ನಹಿ ರಕ್ಷತಿ ದುಃಖರಣೆ. ಯಾವ ವಿದ್ಯೆಯನ್ನು ಒಂದು ಪಡೆದರೆ ಎಲ್ಲವನ್ನು ಪಡೆದಂತಾಗ್ತದೆ ಅಂತ ಉಪನಿಷತ್ ಹೇಳ್ತಾರೆ. ಆ ವಿದ್ಯೆಯನ್ನು ಒಂದು ಪಡೀಲಿಲ್ಲಲ್ಲ ನಾರದ, ನನ್ನ ನಾಮಸ್ಮರಣೆಯನ್ನು ಹಗಲು ರಾತ್ರಿ ತಪ್ಪದೆ ಮಾಡಿದಿ, ಸೊಕ್ಕೆ ಅದಕ್ಕೆ ನಾ ಪ್ರತಿನಿಧಿಸಿದ ದರ್ಶನ ಕೊಡ್ತೀನಿ. ನೀ ಅಂದ್ಕೊಂಡಾಗೆಲ್ಲ ನನ್ ದರ್ಶನ ಕೊಡ್ತೀನಿ, ನಾ ಬೀಜ ಇದ್ರೆ ನಿನ್ಗೆ ನನ್ನಂತ ಪುರೋಹಂಗ್ ಮಾಡ್ತೀನಿ, ನೀನು ನನ್ನ ಹತ್ರ ಬಂದು ನೋಡಿ ಹೋಗ್ತೀಯ ಅಥವಾ ನಾನು ನಿನ್ನ ಹತ್ರ ಬರ್ತೀನಿ, ಇದೆಲ್ಲ ನಿನ್ನ ನಾಮದ ಫಲಾಪ. ಆದ್ರೆ ಒಳಗಿನ ಗೊಂದಲ ಅದರ, ಆ ಗೊಂದಲ ನೋವು ಇದರಿಂದ ಬಿಡುಗಡೆ ಆಗುವುದಿಲ್ಲ ನಾರದ. ಅವಾಗ ಹೇಳ್ತಾನೆ, ನಿಜವಾದ ಭಕ್ತಿ ನಿನ್ನನ್ನು ನೀನು ತಿಳಿಯೋದೇ ನಿಜವಾದ ಭಕ್ತಿ ಅಂತ ಹೇಳ್ತಾನೆ. ಹಾಗೆ ಹೇಳಿದಂತ ಸೂತ್ರಗಳಿಗೆ ನಾರದ ಭಕ್ತಿ ಸೂತ್ರ ಅಂತ ಗೊತ್ತು. ಭಕ್ತಿಯ ವಿಚಾರದಲ್ಲಿ ಸ್ವತಃ ನಾರದರೇ ಬರೆದಂತಹ 84 ಸೂತ್ರ ನಾರದ ಭಕ್ತಿ ಸೂತ್ರ. ಹಾಗೆ ಅಶ್ವಲಾಯನನು ದಣದ ಹೋಗಿದ್ದಾನೆ, ಸಕ್ಕಾಗ ಹೋಗಿದೆ, ಇನ ಬುದ್ಧಿ ಬೆಳೆದು ನಿಂತಿದೆ. ಕಾರ ಮಾಡೋ ದೇವ ಈ ಜಗವನ್ನು ಸುಖವಿದೆ ಅಂದೇಳಿ, ನಿಮಗೆ ಎಂಥ ಪವಿತ್ರಾತ್ಮರು, ನಿಮಗೆಲ್ಲ ಮಂತ್ರಗಳು ಕಾಣಿಸ್ಯಾವೆ ಕಾಣಿಸ್ಯಾವೆ, ಕಂಡದನ್ನೆಲ್ಲ ನಮ್ಮ ಕಡೆ ಕೊಟ್ಟೇವಿ, ಆದ್ರೆ ಏನ್ ಮಾಡೋದು, ಒಳಗೆ ನೋವು ಹಾಗೆ ಇದೆ. ಹಾಗಾದ್ರೆ ಏನ್ ಬೇಕು ನಿಮಗೆ? ನಮಗೊಬ್ಬ ಸದ್ಗುರು ಪರಮ ಇಷ್ಟಿನಂ, ಪರಮ ಇಷ್ಟಿನಂ ಭಗವಂತನ್, ಭಗವನ್ ಎನ್ನುವ ಶಬ್ದವನ್ನ ಎರಡು ಪರಿಸ್ಥಿತಿಯಲ್ಲಿ ಪ್ರಯೋಗಿಸಿದ್ ಬರ್ತದೆ, ಮೂರನೇದ್ದು ಇಲ್ಲ. ಭಗವನ್, ಸಾಕ್ಷಾತ್ ಭಗವಂತನನ್ನ ಭಗವನ್ ಎಂದು ಕರಿಬಹುದು. ಇನ್ನೊಂದು ಪರಂ ಇಷ್ಟಿನಂ, ಪರಂ ಇಷ್ಟಿನಂ ಸಮಾಜದಲ್ಲಿ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ಒಬ್ಬನನ್ನ ಗೌರವಿಸುತ್ತಾರೋ, ಮೆಜಾರಿಟಿ ಆಫ್ ದಿ ಸೊಸೈಟಿ, ಸಮಾಜದ ಹೆಚ್ಚಿನ ಸಂಖ್ಯೆ ಯಾರನ್ನ ಗೌರವಿಸ್ತದೋ ಅವರನ್ನ ಭಗವನ್ ಅಂತ ಕರೀತಾರೆ. ನೋ ಮೋರ್ ನರೇಂದ್ರ ಮೋದಿ. 382 ಸೀಟ್ಸ್ ಔಟ್ ಆಫ್ 400+, 500+, ಅದರಲ್ಲಿ ಹೆಚ್ಚಿನ ಸಂಖ್ಯೆ ಯಾರನ್ನ ಗೌರವಿಸಿದಂಗಾಯ್ತು? ಭಗವನ್ ನರೇಂದ್ರ ಮೋದಿ. ಮೋದಿ ವಿಕಾರ ಅಂತ ಸ್ತ್ರೀಲಿಂಗ, ಶಬ್ದ ಶಾಬ್ದ ಅಮಾಸ್ತ್ರದಿಂದ ಅಲ್ಲ. ಮೋದಿ ಮೋದಿ ದೀರ್ಘ ವಿಕಾರ ಅಂತ ಸ್ತ್ರೀಲಿಂಗ ಶಬ್ದ. ಬಟ್ ಮೆಜಾರಿಟಿ ಆಫ್ ದ ಸೊಸೈಟಿ ಒಪ್ಕೊಂಡಿದೆ ಭಗವನ್. ಪರಮ ಇಷ್ಟಿನಂ ಭಗವಂತಂ. ಇನ್ನು ನಾವು ಯಾವ ವಿಷಯದಲ್ಲಿ ಭಗವಂತ ಅಂತ ನೋಡ್ತಾ ಇದ್ದೇವೆ? ಈ ಭಗವಂತ ಬರೀ ವ್ಯಾವಹಾರಿಕವಾದ ಸಮಾನವಾದಂತಹ, ವ್ಯಾವಹಾರಿಕ ಸಮಾನವಾದಂತಹ ಪರಮೇಶ್ವರಿ ಮಾತ್ರ ಅಲ್ಲ, ಇವನು ಇಡೀ ವಿಶ್ವವೇ ಇವನನ್ನ ಒಪ್ಪಿಕೊಳ್ತದೆ. ಪಂಚಮಹಾಭೂತಗಳು ಸಹಿತವಾಗಿ ಇವನನ್ನು ಒಪ್ಪಿಕೊಳ್ತದೆ, ಸಮಸ್ತ ಮನುಕುಲವೇ ಇವನನ್ನು ಒಪ್ಪಿಕೊಳ್ತದೆ. ಏನಂತ? ಸರ್ವಜ್ಞ ಸರ್ವಶಕ್ತ ಈಶ್ವರ. ಯಾವ ಸಮಸ್ತ ಮನುಕುಲ ಇವನನ್ನು ಇಷ್ಟಪಡ್ತಾರೆ? ಯಾಕಂದ್ರೆ ಇವ ಅವರೆಲ್ಲರ ತಂದೆ. ಇಷ್ಟು ಕಷ್ಟ ಬ್ರಹ್ಮ ಇತ್ಯರ್ಥ. ಪರಮೇಷ್ಠಿನಂ ಸಮುಪೇತ್ಯ, ಶಬ್ದ ನೋಡು, ಸಂ ಉಪೇತ್ಯ, ಸಂ ಸಮ್ಯಕ್, ಚೆನ್ನಾಗಿ ಸಮೀಪಿಸಿಕೊಂಡು ಹೋಗಿದ್ದಾನೆ. ಆ ಚೆನ್ನಾಗಿ ಅನ್ನೋ ಶಬ್ದ ಅಂದ್ರೆ ಏನ್ ಮಾಡ್ಬೇಕು? ಏನು ಚೆನ್ನಾಗಿ ಅಂದ್ರೆ ಏನೋ ಸೂಟ್ ಹಾಕೊಂಡು ಹೋಗಿದ್ದಾನ? ಯಾವ ಡ್ರೆಸ್ ಕೋಡ್ ನಲ್ಲಿ ಹೋಗಿದ್ದಾನೆ? ಗೋಪೀನವಂತ ಸುಭಾಗ್ಯವಂತ. ಆವಾಗ ಬಿನ್ನಿ ಮಿಲ್ಲು ಇರಲಿಲ್ಲ, ಭಾರತ್ ಮಿಲ್ಲು ಇರಲಿಲ್ಲ, ಯಾವ ಮಿಲ್ಲು ಇರಲಿಲ್ಲ. ಆವಾಗ ಸಿಂಪಲ್ ಕೋಪಿನ ವಾಸಿನ ರೆಡ್ ಇಂಡಿಯನ್ಸ್ ಅಂತ ಹೆಸರು ಕೇಳಿರ? ಅವರು ಅಮೆರಿಕನ್ ಒರಿಜಿನ್ಸ್, ಅಮೆರಿಕನ್ ಒರಿಜಿನ್ಸ್ ಅಂದ್ರ ಕೆನಡಾ ಮತ್ತು ಅಮೆರಿಕದ ಮೂಲ ನಿವಾಸಿ. ಇವರೆಲ್ಲ ಏನು ಒಬಾಮಾ ಅವರೆಲ್ಲ ಇದ್ದಾರೆ ಈಗ, ಇವರೆಲ್ಲ ಇಂಟ್ರೂಡರ್ಸ್, ಹೊರಗಿನಿಂದ ಬಂದು ಹೊರ ದೇಶಗಳಿಂದ ಬಂದು ಒಳಗೆ ಹಕ್ಕು ಇವ್ರನ್ನ ಬದಿಗೆ ತರಿಸಿ ಒತ್ತು ಓಡಿಸಿ ತಮ್ಮ ತಮ್ಮ ಬಂಗಲೆ ಕಟ್ಕೊಂಡ್ರು. ಏನು ಗಗನಚುಂಬಿ ಕಟ್ಟಡಗಳಿವೆ, ಇವರು ಯಾರೂ ಕೂಡ ಮೂಲ ಅಮೆರಿಕದವರಲ್ಲ. ಅಮೆರಿಕದ ಮೂಲ ನಿವಾಸಿಗಳು ಎಲ್ಲೋ ಕಾಡಿನಲ್ಲಿ ಇರ್ತಾರೆ. ಅವರಿಗೆ ಇವರು ಸಾಕಷ್ಟು ವೈನು ಬ್ರೆಡ್ ಕೊಟ್ಟು ತಿನ್ಕೊಂಡ್ರೆ ಗ್ರೀಡ್ ತಿನ್ಕೊಂಡ್ರೆ ಗ್ರೀಡ್ ಅಂತ. ಅವ್ರು ಎಲ್ಲೆಲ್ಲಿರ್ತಾರೋ ಅಲ್ಲಲ್ಲೇ $100 ಪ್ರತಿ ವಾರ $100 ನಮ್ ಕಂಟೆ ಬರ್ಬೇಡ್ರಿ, ನಿಮ್ ಭೂಮಿ ನೀವೆಲ್ಲ ನಮಗ್ ಸೇರಿತ್ತು ಅಂತ. ಹಾಗೆ ಅವರನ್ನ ಈ ಬುದ್ಧಿ ಭಾರತದೊಳಗ್ ಮಾತ್ರ ಅಂತ ತಿಳ್ಕೊಬೇಡ್ರಿ, ಅಮೆರಿಕದಲ್ಲಿ ಬುದ್ಧಿ, ಅಲ್ಲಿ ಕೂಡ ಇದೆ ಬುದ್ಧಿ. ಆ ಮೂಲ ನಿವಾಸಿಗಳ ಜೊತೆ ನಾನು ಎರಡು ದಿವಸ ಎರಡು ಹಗಲು ಒಂದು ರಾತ್ರಿ ಅವ್ರ ಜೊತೆ ಇದ್ದೆ. ಅವರು ಯೇಸು ಕ್ರಿಸ್ತನನ್ನು ಪೂಜೆ ಮಾಡೋದೇ ಇಲ್ಲ, ಅವರಿಗೆ ತಾವು ಯಾವ ಧರ್ಮದವರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಏನು ಅವ್ರು ಏನು ಆರಾಧಿಸ್ತಾರೆ, ಅವರು ಅಗ್ನಿ, ಅಗ್ನಿಯನ್ನು ಆರಾಧ, ಪಂಚಮಹಾಭೂತಗಳ ಗೌರವಿಸ್ತಾರೆ, ಅಗ್ನಿಯನ್ನು ಆರಾಧಿಸ್ತಾರೆ. ಒಬ್ಬರೊಬ್ಬರು ಭೇಟಿಯಾದಾಗ ತಂಬಾಕು ಚೀಲ ಇರ್ತದೆ, ಆ ತಂಬಾಕು ಹಾಕಿದ ಚೀಲ ಹಂಚ್ಕೋತಾರೆ, ಅದೇ ಅವ್ರ ನಮಸ್ಕಾರ, ಅದನ್ನು ಕೊಟ್ಟು ಗೌರವಿಸ್ತಾರೆ. ಅವನ ಹತ್ರ ಒಂದಿರ್ತ ಅವ ಇವನಿಗೆ ನೀವು ಅವನಿಗೆ ಕೊಡ್ತಾನ, ಅವನಿಗೆ ಏನ್ ಕೊಡ್ತಾನ, ತಂಬಾಕು ಕೊಡೋದಿಲ್ಲ, ತಂಬಾಕಿನ ಚೀಲ ಅದರೊಳಗೆ ತಂಬಾಕು, ತಂಬಾಕು ಯಾಕೆ ಕೊಡ್ತಾನ, ಬೆಳಿಗ್ಗೆ ಎದ್ದುಕೊಳ್ಳಿ ಅಗ್ನಿ ಕಾರ್ಯ ಮಾಡ್ತಾರೆ ತಪ್ಪದೆ. ಎಲ್ಲಾ ಮೂಲ ನಿವಾಸಿಗಳು ಬೆಳಿಗ್ಗೆ ಎದ್ದ ತಕ್ಷಣ ಸ್ವಾಹ, ಕಿಂ ಸ್ವಾಹ, ತಂಬಾಕು ಸ್ವಾಹ ಅನ್ನಿಸ್ತೀನಿ. ನಾವು ಜೊತೆ ಇದ್ದೇನೆ, ನನಗೆ ಅಗ್ನಿ ಖರಾ ಖಂಡಿತವಾಗಿ ಕರಾರು ವಾಕ್ಯ ಹೇಳಿರುತ್ತೆ, ಬಹಳ ಕಷ್ಟ ಅವ್ರ ಜೊತೆ ಇರೋದು. ಇಂಗ್ಲಿಷ್ ನಾನು ಯಾಕೆ ಇದು ಹೇಳಿದೆ ಅಂದ್ರೆ, ನಮ್ಮೆಲ್ಲರ ಮೂಲ ಡ್ರೆಸ್ ಏನಂದ್ರೆ ಇದಲ್ಲ, ಹೂವಿನವಂತ ಸೌಭಾಗ್ಯವಂತ ಅಷ್ಟೇ ಅವ್ರು ಹಾಕೋಬಹುದು, ಸುಟ್ಟು ಬಿಡ್ತಾರೆ, ಎಕ್ಸಲೆಂಟ್ ಸುಟ್ಟು ಬಿಡ್ತಾರೆ, ಹಾರಿ ನಮ್ಗಿಂತ ಜೋರು ಅವ್ರಿಗೆ, ಅದು ಜೋರಾಗಿ ಸುಟ್ಟು ಬಿಡ್ತಾರೆ. ಐ ಫೀಲ್ ಸೋ ಹ್ಯಾಪಿ ಟು ಟಾಕ್ ಟು ದೆಮ್. ಮತ್ತೆ ಅವನು ಇಲ್ಲಿ ಬಂದ, ನನ್ನ ಜೊತೆ ಮೂರು ತಿಂಗಳಿದ್ದ, ಎಲ್ಲ ಕರ್ಕೊಂಡೋಗಿ ತೋರಿಸಿದ್ರು ಎಲ್ಲ ಕಡೆಗೆ, ನಮ್ಮ ಲಂಬಾಣಿ ಜನ, ಬಂಜಾರ್ ಜನ, ಅಲೆಮಾರಿ ಜನ, ನೋಡಪ್ಪ ನಮ್ಮ ಸರ್ಕಾರ ಹೀಗೆ ಇವರಿಗೆ ಹಣ ಕೊಟ್ಟು ಕೊಟ್ಟು ಕೊಟ್ಟು ಹೀಗೆ ಮತ್ತೆ ಯಾವಾಗಿತ್ತು ಅಲ್ಲಿ ಕರ್ಕೊಂಡು ಬರ್ತಿದ್ದೆ. ಎಷ್ಟು ವಿಚಿತ್ರ, ಅವನು ಹೇಗೆ ಸಮೀಪಿಸಿಕೊಂಡು ಹೋದ, ಚೆನ್ನಾಗಿ ಸಮೀಪಿಸಿ, ಏನ್ ಚೆನ್ನಾಗಿ ಸಮೀಪಿಸಿಕೊಂಡು ಹೋಗೋದು ಅಂದ್ರೆ ವಿವೇಕ ವೈರಾಗ್ಯ ಶಮದಮಾದಿಗಳನ್ನು ರೂಢಿಸಿಕೊಂಡು ಸಮಿತ್ಪಾಣಿಯಾಗಿ, ಸಮಿತ್ಪಾಣಿ ಅಂದ್ರೆ ನಾವು ಕೈಯಾಗಿ ಸೌದೆ ತಗೊಂಡು ಅಂತ, ನಾವು ಇಂಗ್ಲಿಷ್ ನೋಡಿದ್ರೆ ಟ್ರಿಕ್ಸ್ ಅಂತ, TWIGS ಟ್ರಿಕ್ಸ್, ಗಿಡದ ಕಂಗಿಗಳು, ಸಣ್ಣ ಸಣ್ಣ ಕಂಗಿಗಳು ಆರಿಸಿಕೊಂಡು ತಗೊಂಡು ಚೆನ್ನಾಗಿ ಸಮೀಪಿಸಿಕೊಂಡು ಅಂದ್ರೆ ಗುರುಗಳ ತೃಪ್ತಿ ಆಗುವ ಹಾಗೆ ವಾ ಬಾರಪ್ಪ ಏನ್ ಬಂದ್ವಿ, ಏನಾಗ್ಬೇಕು ನನ್ನಿಂದ, ಏನಾಗ್ಬೇಕಾಗಿದೆ? ಆ ಬ್ರಹ್ಮನನ್ನ ಸಮೀಪಿಸಿಕೊಂಡು ಹೋದ. ಯಾಕೆ? ಪರಮಂ ಇಷ್ಟಿನಂ, ಪರಮ ಇಷ್ಟಿನಂ. ಆ ಬ್ರಹ್ಮ ಎಂತ ಅವನು, ಸಮಸ್ತ ಮನುಕುಲವೇ ಅವನನ್ನು ಗೌರವಿಸ್ತದೆ. ಯಾಕ್ರಿ ಗೌರವಿಸ್ತದೆ? ಸಮಸ್ತ ಮನುಕುಲವು ಅವನ ಮಕ್ಕಳಾಗಿದ್ದಾರೆ. ಅವನು ಯಾರು? ಅವರ ತಂದೆ ಆಗಿದ್ದಾನೆ. ಎರಡು ಅರ್ಥ ತೋರಿಸ್ತದೆ ಈ ಉಪದೇಶವನ್ನ. ಗುರುಗಳು, ಸ್ವತಃ ಗುರುಗಳು ಮಾಡಬಹುದು, ಅಥವಾ ತಂದೆಯೇ ಗುರು ಆಗಿರಬಹುದು. ಆ ಅರ್ಥದಲ್ಲಿ ನೋಡಿದ್ದಾದರೆ ಬ್ರಹ್ಮನ ಮಾನಸ ಪುತ್ರ ಪೈಕಿ ಇವನು ಒಬ್ಬ. ಯಾರು? ಅಶ್ವನಾರಾಯಣ. ಹೇಗಿರ ಬ್ರಹ್ಮ ಗುರುನೂ ಹೌದು, ಇವನು ತಂದೆಯೂ ಹೌದು. ಅವನನ್ನ ಸಮೀಪಿಸಿಕೊಂಡು ಹೋಗಿ, ಹೇಗೆ ಹೋಗಬೇಕೋ ಹಾಗೆ ಹೋಗಿ, ಸಮಿತ್ತುಗಳನ್ನ ಧರಿಸಿದಂಥವನಾಗಿ. ಸಮಿತ್ತನ್ನೇ ಯಾಕೆ ತಗೊಂಡು ಹೋಗ್ಬೇಕು? ಪ್ರತಿಯೊಬ್ಬ ಗುರುವಿನ ಗುರುಕುಲದಲ್ಲಿ ಅಗ್ನಿಹೋತ್ರಕ್ಕಾಗಿ ಪ್ರತಿ ದಿವಸವೂ ನಡೀತಾರೆ. ಅಗ್ನಿಹೋತ್ರಕ್ಕೆ ಏನು ಬೇಕು? ಸಮಿತ್ತಗಳು. ಸೊ ಎಷ್ಟು ತಂದು ಕೊಟ್ಟರು ಕಡಿಮೆನೆ ಸಮಿತ್. ಹೋಲ್ ಡೇ ಅಗ್ನಿ ಉಳಿತಾ ಇರ್ತಾರ, ಪೂರ್ತಿ ದಿವಸ ಅಗ್ನಿ ಕಾಯ್ಬೇಕಾಗ್ತದೆ. ಜಾತವೇದ ಯಾವಾಗಲೂ ಜಾಗೃತವಾಗಿರ್ತಾನೆ ಜಾತವೇದ. ಹೀಗಾಗಿ ಒಂದು ಹೋಗುತ್ತೆ ಕಾಲಕ್ಕೆ ಚೆಕ್ ತಗೊಂಡು. ಗುರುಕುಲ ನಡಿಬೇಕಾದ್ರೆ ಏನು ಬೇಕು? ಬಹಳ ಕರುಣೇನ ಅಂದ್ಮೇಲೆ ಒಂದು ಬಹಳ ಕರುಣೆ, ಅದೇ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗೋದು ಅಷ್ಟು ಕರುಣೆ. ಸಮಿತ್ತು ನೋಡ್ಕೊಂಡು ಹೋಗ್ತಾನೆ, ಸಮುಪೇತ್ಯ ವಿನಯ ವಿನಯ ಭಾವದಿಂದ ಹೋಗ್ತಾನೆ. ಹೇಗೆ ಹೋಗ್ಬೇಕು ಹಾಗೆ ಹೋಗ್ತಾನಪ್ಪ. ನಾನು ಏನೇನು ಹೇಳಬೇಕು? ಹೇಗೆ ಹೋಗ್ಬೇಕು? ಸಮ್ಯಕ್ ಉಪೇತ್ಯ ಹೇಗೆ ಹೋಗ್ಬೇಕು ಹಾಗೆ ಹೋಗ್ತಾನೆ. ಗುರುಗಳ ಮನಸ್ಸನ್ನ ತನ್ನ ಕಡೆಗೆ ಸೆಳೆದುಕೊಳ್ತಾನೆ. ಗುರುಗಳ ಇವನ ಬಗ್ಗೆ ಮನ ಕರಗಿ ಜ್ಞಾನವನ್ನು ಕೊಡ್ತಾನೆ. ಆ ರೀತಿ ಇವನು ಹೋಗಿಬಿಟ್ಟು ಉವಾಚ ಹೇ ಭಗವನ್ ಏನ್ ಕೇಳ್ಕೊತಾನೆ ಅದರ ಮುಂದೆ ಶ್ಲೋಕ ಹೇಳ್ತಾರೆ. ಬಹಳ ಸುಂದರವಾಗಿದೆ. ಅಧೀಹಿ ಭಗವನ್ ಬ್ರಹ್ಮ ವಿದ್ಯಾಂ ವರಿಷ್ಠ. ಅಧೀಹಿ ಭಗವನ್ ಬ್ರಹ್ಮ ವಿದ್ಯಾಂ ವರಿಷ್ಠ. ಸದಾ ಸದ್ಭಿಹಿ ಸೇವ್ಯಮಾನಾಮಿ ಗೂಢಾಂ ಯಯಾಚಿರಾತ್ ಸರ್ವ ಪಾಪಂ ವ್ಯಪೋಷ್ಯ ಪರಾತ್ಪರಂ ಪುರುಷಂ ಯಾತಿ ವಿದ್ವಾನ್. ಅಧೀಹಿ ಭಗವನ್ ಬ್ರಹ್ಮ ವಿದ್ಯಾಂ ವರಿಷ್ಠಾಂ ಸದಾ ಸದ್ಭಿ ಸೇವ್ಯಮಾನಾಮಿ ಗೂಢಾಂ ಯಯಾಚಿರಾ ಸರ್ವ ಪಾಪಂ ವ್ಯಪೋಯ್ಯ ಪರಾತ್ಪರಂ ಪುರುಷಂ ವ್ಯಾಧಿ ವಿದ್ವಾನ್. ಈಗ ನಾನು ಒಂದು ವಿಶಿಷ್ಟವಾದ ರೀತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಆ ಶಬ್ದಗಳು ಎಲ್ಲಿವೆ ಅಂತ ಹುಡುಕಬೇಕು. ಆ ಶಬ್ದದ ಮೇಲೆ ಹೇಗೆ ನಾನು ಹೇಳ್ತಾ ಹೋಗ್ತೀನೋ ಹಾಗೆ ಒಂದು ಎರಡು ಮೂರು ಅಂತ ಅಂಕಿಗಳನ್ನ ಪೆನ್ಸಿಲ್ ಅದೇ ಇಲ್ಲ ಪೆನ್ಸಿಲ್ ಇಂದ ಅಂಕಿ ಹಾಕಬೇಕು. ಹಾಗೆ ಒನ್ ಎಲ್ಲದ ನೋಡು, ಅದು ನಂಬರ್ ಒನ್. ಯಯಾ ಎಲ್ಲಿದೆ? ಮೂರನೇ ಸಾಲಿನಲ್ಲಿ ಮೊದಲನೇ ಶಬ್ದ. ಅಚಿರಾತ್ ಭಗವನ್ ಯಯಾ ಅಚಿರಾತ್ ವಿದ್ವಾಂಕ್ ಕೊನೇ ಶಬ್ದ. ಸರ್ವ ಪಾಪಂ ವ್ಯಪೋಹ್ಯ ಪರಾತ್ಪರಂ ಪುರುಷಂ ಪರಾತ್ಪರಂ ಪುರುಷಂ ಯಾತಿ ಸದಾ ಸದ್ಭಿ ಸೇವ್ಯಮಾನಾಂ ನಿಗೂಢಾಂ. ವರಿಷ್ಠ ಬ್ರಹ್ಮ ವಿದ್ಯಾಂ ಅಧೀಹಿ. ಎಲ್ಲ ಶಬ್ದ ಅಲ್ವಾ ನೋಡ್ರಿ, ಹೇಗೆ ತಾನೇ ಅರ್ಥ ಕೊಟ್ಟೋಗ್ತದೆ. ಭಗವನ್ ಹೇ ಸದ್ಗುರು, ಹೇ ತಂದೆಯೇ, ಹೇ ಭಗವಂತನೇ. ತಂದೆ ಆಗಿರ್ಬೋದು, ಗುರುನು ಆಗಿರ್ಬೋದು, ಸಾಕ್ಷಾತ್ ಭಗವಂತನ ಆದರೂ ಆಗಿರ್ಬೋದು. ಯಾವ ಉಪದೇಶವನ್ನ ನಾನು ಹೊಂದುವುದರಿಂದ ಯಾವ ಉಪದೇಶವನ್ನ ನಾನು ಹೊಂದುವುದರಿಂದ ಅಚಿರಾದ ಕ್ಷಣಾರ್ಧದಲ್ಲಿ ವಿದ್ವಾ ಮುಮುಕ್ಷು ಸಾಧಕನು, ಅಲ್ಲಿ ಜ್ಞಾನಿ ಅಂತ ಅರ್ಥ ಮಾಡ್ಕೋಬಾರ್ದು, ವಿದ್ವಾನ್ ಅಂದ್ರೆ ಮುಮುಕ್ಷು ಸಾಧಕನು. ಸರ್ವ ಪಾಪಂ ವ್ಯಪೋಜ್ಯ ತನ್ನ ಎಲ್ಲ ಪಾಪಗಳನ್ನು ಕಳೆದುಕೊಂಡು, ನೋವುಗಳನ್ನು ಕಳೆದುಕೊಂಡು, ಅಂತಃಕರಣದಲ್ಲಿಯ ಗೊಂದಲಗಳಿಂದ ಬಿಡುಗಡೆ ಹೊಂದಿರುವನಾಗಿ ಪರಾತ್ಪರಂ ಶ್ರೇಷ್ಠಕ್ಕಿಂತ ಅತಿಶ್ರೇಷ್ಠವಾದ ಪುರುಷನನ್ನು ಪಡೆದುಕೊಳ್ಳುವುದು ಸಾಧ್ಯವಿದೆಯೋ ಮತ್ತು ಬ್ರಾಕೆಟ್ ಒಳಗೆ ಮತ್ತು ಬ್ರಾಕೆಟ್ ಕಂಪ್ಲೀಟ್ ಯಾವತ್ತಿಗೂ ಸದ್ಭಿ ಸಾಧು ಸಂತರಿಂದ ಸೇವ್ಯಮಾನ ಸೇವೆಯನ್ನ ಪಡೆದುಕೊಳ್ತಾ ಇದ್ದಾನ ಅಂತಹ ನಿಗೂಢ ಅತ್ಯಂತ ಸೂಕ್ಷ್ಮವಾದ ವರಿಷ್ಠಾಂ ಅತಿ ಹೆಚ್ಚಿನದಾದಂತಹ ಬ್ರಹ್ಮವಿದ್ಯಾಂ ಬ್ರಹ್ಮವಿದ್ಯೆಯನ್ನ ಅಧೀಹಿ ನನಗೆ ತಿಳಿಸಿಕೊಡು. ಮಹಾನ್ ಮಹಾನ್ ಸಾಧು ಸಂತರು ಜ್ಞಾನಿಗಳು ಅತ್ಯಂತ ಗೌರವ ಆದರಗಳಿಂದ ಸೂಕ್ಷ್ಮವಾದಂತಹ ಬ್ರಹ್ಮ ವಿದ್ಯೆಯನ್ನು ಅನುಸರಿಸಿದ್ದಾರೋ ಜ್ಞಾನಿಗಳು ಜೀವನ್ಮುಕ್ತ ಆತ್ಮಜ್ಞಾನಿಗಳು ಅತ್ಯಂತ ರಹಸ್ಯವಾದಂತಹ ಸೂಕ್ಷ್ಮವಾದಂತಹ ಬ್ರಹ್ಮ ವಿದ್ಯೆಯನ್ನ ಅನುಸರಿಸಿ ಸಾರ್ಥಕ ಮಾಡಿಕೊಂಡಿದ್ದಾರೋ ತಮ್ಮ ಜೀವನವನ್ನ, ಯಾವ ಆ ಜ್ಞಾನವನ್ನು ಹೊಂದುವುದರಿಂದ ಕ್ಷಣಾರ್ಧದಲ್ಲಿ ಸರ್ವ ಪಾಪಂ ವಿಕೋಶಿಯ ತಮ್ಮ ಹೃದಯದ ಎಲ್ಲ ನೋವುಗಳನ್ನು ಕಳೆದುಕೊಂಡವರಾಗಿ, ಪರಾತ್ಮನಂ ಪುರುಷಂ ಯಾತಿ, ಹೆಚ್ಚಿನಕ್ಕಿಂತ ಹೆಚ್ಚಿನದಾದಂತಹ ಆ ಪುರುಷನನ್ನು ಹೊಂದಲಿಕ್ಕೆ ಸಾಧ್ಯವೋ ಆ ಸೂಕ್ಷ್ಮವಾದ ಬ್ರಹ್ಮವಿದ್ಯೆಯನ್ನ ಹೇ ಭಗವನ್ನ ನನಗೆ ಹೇಳಿದ್ದೀರಿ. ಈಗ ಬ್ರಹ್ಮವಿದ್ಯೆ ಹೇಳ್ಕೊಡ್ಬೇಕೋ ಇಲ್ಲೋ? ಗುರುಗಳು ಏನ್ ಮಾಡ್ತಾರೆ ಗೊತ್ತಾ? ಹೇಳ್ಕೊಡ್ತಾರೆ. ಏನ್ ಹೇಳ್ಕೊಡ್ತಾರೆ? ಒಂದು ವಾಕ್ಯ ಹೇಳ್ಕೊಡ್ತಾರೆ ಅಷ್ಟೇ. ಏನ್ ವಾಕ್ಯ? ತಸ್ಮೈ ಸಹೋವಾಚ ಪಿತಾಮಹಶ್ಚ ಶ್ರದ್ಧಾ ಭಕ್ತಿ ಧ್ಯಾನ ಯೋಗಾತವೈಹಿ ತಸ್ಮೈ ಸಹೋವಾಚ ಪಿತಾಮಹಶ್ಚ ಶ್ರದ್ಧಾ ಭಕ್ತಿ ಧ್ಯಾನ ಯೋಗಾತವೈಹಿ. ಹನ್ನೆರಡು ಗಂಟೆಗೆ ಹನ್ನೆರಡುವರೆ ಊಟ, ಒಂದು ಗಂಟೆಗೆ ಸ್ವಾಮಿ ಹೊರಟು.